ಮಾಡಬೇಕು. ಚೇತನ ಅಂತಾದ್ರೆ ಅಂದರೆ ಬೆಕ್ಕಿದ್ರೆ ಬೆಕ್ಕಿ, ನೀರಿದ್ರೆ ನೀರೇ. ಅದು ಬಿಟ್ಟು ದೇವತೆ ಅಂತ ಅರ್ಥ ಮಾಡ್ಲಿಕ್ಕೆ ಹೋಗಲಿಲ್ಲ ಯಾರು. ಅಚ್ಚಾರ ಹಿಡಿದು ಜಡವನ್ನು ಉಪಾಸನೆ ಮಾಡಿ ಏನಪ್ಪ ಉಪಯೋಗ? ಒಂದು ವ್ಯರ್ಥ, ಅದು ವ್ಯರ್ಥ ಮಾತ್ರ ಅಲ್ಲ, ಅನರ್ಥವಾಗುವುದಾದ್ರೆ. ಯಾಕೆಂದ್ರೆ ಆ ಜಡವನ್ನು ಉಪಾಸನೆ ಮಾಡಿ ಆ ಜಡಕ್ಕೆ ಆ ಶಕ್ತಿ ಕೊಟ್ಟ ಚೇತನವನ್ನು ನೀನು ತಿರಸ್ಕಾರ ಮಾಡಿದಾಗ ಅದನ್ನು ಆ ಚೇತನ ಸಿಟ್ಟುಕೊಳ್ಬಹುದು. ಇದರ ಒಳಗಿರತಕ್ಕಂಥ ನಿಜವಾದ ಶಕ್ತಿಯನ್ನು ಉಪಾಸನೆ ಮಾಡಲಿಲ್ಲ, ಜಡವನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಇವನು ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಅಂತ ಕಟ್ಟರೆ ಆಶೀರ್ವಾದ ದೇವತೆಗೆ ಮಾಡಿದೆ. ಅದರಿಂದ ಅನಿಷ್ಟವಾಗುವುದು. ಅದರಿಂದ ಅಫಲತ್ವ ವಿಪರ್ಯಯ ವ್ಯಾಪ್ತ, ಒಬ್ಬೊಮ್ಮೆ ನಿಷ್ಫಲ, ಒಬ್ಬೊಮ್ಮೆ ವಿಪರೀತ ಫಲ ಆಗ್ಬೋದು. ಅನಿಷ್ಟ ಆಗ್ಬೋದು. ಚೇತನವನ್ನೇ ಉಪಾಸನೆ ಮಾಡಬೇಕು. ಹಾಗೆ ಇಲ್ಲಿ ಯಾವುದೇ ಒಂದು ಉಪಾಸನೆಯಲ್ಲಿ ನಾವು ಸತ್ಯ ಅಂತಂದ್ರೆ ಸತ್ಯವಾದ ವಚನ ಅಷ್ಟೇ ತಗೊಳ್ಳೋದಲ್ಲೇ ಇಲ್ಲ. ವಿಜ್ಞಾನ ಅಂತಂದ್ರೆ ವಿವೇಕ, ಮತಿ ಅಂದ್ರೆ ತಿಳುವಳಿಕೆ ಅಷ್ಟೇ ಅಲ್ಲ, ಆ ತಿಳುವಳಿಕೆ ಇರ್ತಕ್ಕಂತಹ ಶಕ್ತಿ. ಹಾಗಾಗಿ ಮೊದಲು ತಿಳುವಳಿಕೆ ಇರಬೇಕಪ್ಪ. ತಿಳುವಳಿಕೆ ಇಲ್ಲದೆ ಸತ್ಯಾಸತ್ಯದ ವಿವೇಕವನ್ನು ತಿಳುವಳಿಕೆ ಅನ್ನೋದು ಆಗಿರುವುದು. ಸರಿ, ಉಪಾಸನೆ ಮಾಡುವಾಗ ಯಾಕೆ ತಿಳುವಳಿಕೆ? ತಿಳುವಳಿಕೆಯ ನಂತರ ವಿಜ್ಞಾನ, ಧ್ಯಾನದಿಂದ ಒಂದು ತಿಳುವಳಿಕೆ ಬರುತ್ತೆ. ಅದರಲ್ಲಿ ಜಡವನ್ನು ಧ್ಯಾನ ಮಾಡಿದರೆ ದೇವರಲ್ಲ, ಈ ಜಗತ್ತು ನಾನೇ, ಈ ಜಗತ್ತಾದದ್ದು ಅಂತ ತಿಳ್ಕೊಂಡು ಧ್ಯಾನ ಮಾಡಿದರೆ ಜಗದಾತ್ಮಕವಾಗಿ ನಾನೇ ಬರಲ್ಲ ಅಂತ ಹಾಗೆ ಧ್ಯಾನದಲ್ಲಿ ಕಾಣಿಸ್ತೇವೆ. ಏನನ್ನ ನಾವು ಭ್ರಮಿಸಿಕೊಳ್ತೇವೋ ನಮ್ಮ ಭ್ರಮೆಯೇ ಧ್ಯಾನದಲ್ಲಿ ಕಾಣಿಸಿಕೊಳ್ಳುತ್ತೆ. ಅದರಿಂದ ಧ್ಯಾನದಲ್ಲಿ ಕಂಡದ್ದೆಲ್ಲ ಸತ್ಯ ಅಲ್ಲ. ಧ್ಯಾನ ಅನ್ನೋದು ಭ್ರಮಾತ್ಮಕವಾಗಬಹುದು, ಯಥಾರ್ಥ ಜ್ಞಾನ ಆಮೇಲೆ ಅದನ್ನೇ ಅದಕ್ಕೆ ವಿಜ್ಞಾನದಿಂದ ಅದನ್ನು ತೀರ್ಮಾನ ಮಾಡಿಕೊಳ್ಳುತ್ತೆ. ಅದಕ್ಕೆ ಇಲ್ಲೇನು ಹೇಳಿದ್ರು, ವಿಜ್ಞಾನದ ಅನಂತರ ಧ್ಯಾನ ಹೇಳಿದ್ದಾರೆ. ಯಾವುದು ಸರಿ ಯಾವ ತಪ್ಪು ತಿಳ್ಕೊಂಡೇ ಧ್ಯಾನ ಮಾಡಬೇಕು. ಇಲ್ಲದೆ ಇದ್ರೆ ತಪ್ಪು ಧ್ಯಾನ ಮಾಡಿದ್ರೆ ಅಹಂ ಬ್ರಹ್ಮಾಸ್ತ್ರದಿಂದ ಧ್ಯಾನದಲ್ಲಿ ಕಂಡುಬಿಡುತ್ತೆ. ಆಮೇಲೆ ಅವ್ರು ತಿದ್ದು ಪಾರಾಟ ಇಲ್ಲ, ನಾನು ಧ್ಯಾನದಲ್ಲಿ ಸತ್ಯ ಕಂಡಿದೆ. ಧ್ಯಾನದಲ್ಲಿ ಕಂಡದ್ದೆಲ್ಲ ಸತ್ಯ ಅನ್ನೋದೇ ಭ್ರಮೆ. ಧ್ಯಾನದಲ್ಲಿ ಏನೂ ಕಾಣಬಹುದು, ಸತ್ಯವನ್ನೇ ಕಾಣುವುದು ಬಹಳ ಕಷ್ಟ, ಅಸತ್ಯವೂ ಕಾಣುತ್ತೆ. ಅದಕ್ಕೆ ಧ್ಯಾನದಲ್ಲಿ ಕಂಡಾಗ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಗೊತ್ತಾ, ನನಗೆ ಕಂಡದ್ದು ಸರಿಯೋ ಅಲ್ಲವೋ ಅಂತ ತೀರ್ಮಾನ. ಕಂಡ ಕೂಡಲೇ ಏನೋ ನನಗೆ ಅಂತರಂಗದ ವಿಷನ್ ಆಯಿತು ಅಂತ ಅವ್ರು ಹಾರಾಡ್ತಿರ್ಲಿಲ್ಲ. ಅದು ಅಂತರಂಗದ ವಿಷನ್ ಮೇ ಬಿ ಹಲ್ಯೂಸಿನೇಷನ್. ಅದಕ್ಕೆ ಏನ್ ಮಾಡ್ತಿದ್ರು, ಬೇಗ ವಿಷಯಗಳ ತಗೊಬಹುದು. ಈ ಒಳಗಿನ ಅನುಭವ ಯಾಕಪ್ಪ ಹೀಗೆ ಅನುಭವ ಆಗುತ್ತೆ ಒಳಗೆ ಅಂತ ಹೇಳಿದಾಗ, ಹತ್ತು ಜನ ಒಂದೇ ರೀತಿ ಹೇಳಿದಾಗ ಯಾಕೆಂದ್ರೆ ಹತ್ತು ಜನರಿಗೆ ಏಕ ರೀತಿಯಾದ ಭ್ರಮೆ ಆಗುವುದಕ್ಕೆ ಯಥಾರ್ಥ ಜ್ಞಾನ ಆಗುತ್ತೆ. ಒಂದು ಮಡಿಕೆಯನ್ನ ನೋಡಿ, ಒಂದು ಹಗ್ಗವನ್ನ ನೋಡಿ, ಹಗ್ಗ ಅಂತ ಹತ್ತು ಜನರಿಗೂ ಯಥಾರ್ಥ ಜ್ಞಾನ ಹಗ್ಗ ಅಂತ. ಆದರೆ ಅಯಥಾರ್ಥ ಜ್ಞಾನ ಅನ್ನುವಂತಹ ಏಕ ರೀತಿಯಾಗಿರ್ಬೇಕಾಗಿತ್ತು, ಎಲ್ಲರೂ ಒಂದೇ ರೀತಿಯ ಯಥಾರ್ಥ ಜ್ಞಾನ ಬರಬೇಕಾಗಿದೆ. ಒಬ್ಬನೇ ದೂರದಲ್ಲಿ ನೋಡುವ ಹಗ್ಗ ಅಂತ ಕಾಣಬಹುದು, ಹೂವಿನ ಸರ ಅಂತ ಕಾಣಬಹುದು, ಹಾವು ಅಂತ ಕಾಣಬಹುದು, ಏನೇನೋ ಕಾಣಬಹುದು. ಆ ಭ್ರಮೆಯಲ್ಲಿ ಏಕರೂಪತೆ ಇರುವುದಿಲ್ಲ, ಒಂದೇ ರೀತಿ ಭ್ರಮ ಬರಬೇಕಾದೀವಿ. ಯಥಾರ್ಥ ಜ್ಞಾನ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬರುತ್ತೆ, ಒಂದೇ ರೀತಿ ಭ್ರಮೆಗೆ ಒಂದು ನೆಲೆ ಇಲ್ಲ. ಹೇಗೆ ಬಂತು ಅದನ್ನ ಹತ್ತು ಜನರ ಕೇಳೋ ಅಂತರ್ಗದ ಅನುಭವ ಹೇಗೆ ಸ್ವಾಮಿ ಅದು ಹೀಗಪ್ಪ ಅಂತ ಹತ್ತು ಜನರು ಒಂದೇ ರೀತಿ ಹೇಳಿದ್ರೆ ಹಾಗಾದ್ರೆ ನನಗೆ ಆದದ್ದು ಭ್ರಮೆ ಅಲ್ಲ, ಯಥಾರ್ಥ ಜ್ಞಾನ. ಅವ್ರು ಬೇರೆ ರೀತಿ ಹೇಳಿದ್ರೆ ನಾನು ತಿಳ್ಕೊಂಡೇನೋ ತಪ್ಪಿಗೆ ಪುನಃ. ಅದರಿಂದ ಜ್ಞಾನದಿಂದ ಕಂಡುಕೊಂಡದ್ದನ್ನು ಕನ್ಫರ್ಮ್ ಮಾಡೋದಕ್ಕೋಸ್ಕರ ತದಕ್ಕೆ ಉತ್ತಮ ನಾನು ಏನು ಕಂಡುಕೊಂಡಿದ್ದೇನೆ ಅದನ್ನು ಪ್ರಾಚೀನ ಋಷಿಗಳು ಹೇಳಿದ್ದಾರೆ. ಅದು ಕನ್ಫರ್ಮೇಷನ್ ಇದೆ ಅಂತಂದ್ರೆ ನಾನು ಕಂಡದ್ದು ಸತ್ಯಾಂತ ಆಗುವುದಿಲ್ಲ, ನಾನು ನನ್ನ ಭ್ರಮೆಯನ್ನು ಕಂಡುಕೊಂಡದ್ದಿರ್ಬೋದು. ಹಾಗಾಗಿ ಮತಿಹಿ, ನಾವು ಏನು ಮನನ ಮಾಡಿ ತಿಳ್ಕೊಂಡೆವು ಅದಕ್ಕೆ ಮತ್ತೆ ವಿವೇಕ ಸತ್ಯ ಆದರೂ ಸರಿಯಾವುದು ಸುಳ್ಳಾವುದು ವಿವೇಕ ಮಾಡುವಂತಹದ್ದು ಅವಶ್ಯಕತೆ ಇದೆ. ಕಂಡ ಕೂಡಲೇ ಸತ್ಯ ಆಗುತ್ತೆ. ಅದರಿಂದ ಮತಿಷ್ಠವೇವ ವಿಜ್ಞಾಸಿತವ್ಯ ಎಂದು ಮೊದಲು ಅರಿವಿನ ಬಗ್ಗೆ ವಿಚಾರ ಮಾಡುವುದು. ಹಾಗಾದ್ರೆ ಸತ್ಯ ತಿಳಿಯಬೇಕಾಗಿದ್ದರೆ ವಿವೇಕ ಜ್ಞಾನ, ವಿವೇಕ ಜ್ಞಾನ ತಿಳ್ಕೋಬೇಕಾಗಿದ್ದರೆ ಮೊದಲು ಅರಿವು, ಬೇಸಿಕ್ ಜ್ಞಾನ, ಪದಾರ್ಥ ಜ್ಞಾನ. ಪದಾರ್ಥ ಜ್ಞಾನದಿಂದ ವಿವೇಕ ಜ್ಞಾನ, ವಿವೇಕ ಜ್ಞಾನದಿಂದ ಸತ್ಯ. ಮೊದಲ ಬಗ್ಗೆಯನ್ನು ತಿಳ್ಕೋಬೇಕು. ಸತ್ಯದಲ್ಲಿ ದೊಡ್ಡ ಸತ್ಯ ಯಾವುದು? ಆ ವಿಜ್ಞಾನ ದೊಡ್ಡ ವಿಜ್ಞಾನ ಯಾವುದು? ಅರಿವಿನಲ್ಲಿ ದೊಡ್ಡ ಅರಿವು ಮತಿ ಯಾವುದು? ಅದು ಮತಿಯನ್ನು ವಿಚಾರ ಮಾಡ್ತಾ ಮರಿಯುವುದನ್ನು ಯಾವುದು ಎಲ್ಲಿಂದ ಹೋಗುತ್ತೇನೋ ಸುತ್ತ ಮುದಿಯ ಇನ್ನ ಮೇಲೆ ಅದರ ಆಚೆಗೆ ಇನ್ನೊಂದು ಮತ ಇಲ್ಲ ಅಂತ ಆಗುತ್ತೆ. ಅಲ್ಲಿ ತನಕ ಹೋಗುದು ಮತ್ತಿಷ್ಟೇ ವಿನ್ಯಾಸ. ಮತ್ತೆ ಮಗುವ ವಿನ್ಯಾಸ ಅದನ್ನೇ ಹೇಳ್ರಿ, ಅದರ ಮತಿ ಇದಕ್ಕೆ ಹೇಳ್ರಿ. ನಮ್ಮ ಸತ್ಯದ ಬಗ್ಗೆ ಮತ್ತೆ ಮೊದಲು ಮತಿ ಒಂದು ವಸ್ತುವಿನ ಅರಿವು ಮತ್ತಿಷ್ಟೇ ಬಗ್ಗೆ ವಿಜಿಜ್ಞಾ ಮತಿ ಮಗುವ ವಿಜಿಜ್ಞಾಸ. ಅದಕ್ಕೆ ನಿನಗೊಂದು ವಸ್ತುವಿನ ಅರಿವು ಇರಬೇಕಾಗಿದ್ರೆ ಅದಕ್ಕಿಂತ ಮೊದಲು ಇನ್ನೊಂದು ಸಂಗತಿ ಯದಾವೈ ಶ್ರದ್ಧಾದಿ ಪ್ರಥಮನುತೆ. ಒಂದು ವಸ್ತುವಿನ ಬಗ್ಗೆ ನಿನಗೆ ಶ್ರದ್ಧೆ ಇದ್ದರೆ ಮಾತ್ರ ಅದರ ಅರಿವು ಬರುತ್ತೆ, ಇದರ ಬರುವುದಿಲ್ಲ. ಅದರ ಮಧ್ಯೆ ಹಿಂದೆ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದೆ ಇದ್ರೆ ಹೇಳಿದ್ದು ನೀವು ಗ್ರಹವೇ ಮಾಡಬೇಕು, ತಿಳಿಯೋದೇ ಇಲ್ಲ. ಯಾಕೆಂದ್ರೆ ತಿಳ್ಕೊಳ್ಬೇಕು ಅನ್ನುವ ಶ್ರದ್ಧೆ ಇಲ್ಲದಿದ್ರೆ ತಿಳಿದು ಹೇಗೆ ಬರುತ್ತೆ? ಅದರಿಂದ ಮಧ್ಯೆ ಹಿಂದೆ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದಿದ್ರೆ ಜ್ಞಾನ ಇಲ್ಲ. ಅದಕ್ಕೆ ಹಿಂದೆ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಇರ್ತದೆ. ಶ್ರದ್ಧಾ ಭಕ್ತಿ ಶ್ರದ್ಧೆಯನ್ನು ತಿಳ್ಕೊಳ್ಬೇಕು. ಯಾಕೆ ಅದು ದೊಡ್ಡ ಸಂಗತಿ ಎನ್ನುವ ಭಕ್ತಿ ಇದೆ. ಶ್ರದ್ಧೆ ಬರಬೇಕಾದ್ರೆ ಭಕ್ತಿ ನಮ್ಮ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಸಮಕ್ತಿ ಶ್ರದ್ಧ ಭೂ ಇಷ್ಟಾಂತೆ ನಮ್ಮ ಭಕ್ತಿ ವಿಧೇಮ. ನಿನಗೆ ದೊಡ್ಡ ನಮಸ್ಕಾರ ಅಂತ ಹೇಳ್ತಿದೆ ಉಪನಿಷತ್ತು ದೇವರಿಗೆ ಹೇಳುವಾಗ. ಭೂ ಇಷ್ಟಾಂತ ನಮ್ಮ ಭಕ್ತಿ ನಿನಗೆ ದೊಡ್ಡ ನಮಸ್ಕಾರ. ನಮಸ್ಕಾರ ದೊಡ್ಡ ನಮಸ್ಕಾರ ಎಷ್ಟು ದೊಡ್ಡ ನಮಸ್ಕಾರ ಮಾಡಬಹುದು? ನಮಸ್ಕಾರದಲ್ಲಿ ದೊಡ್ಡ ನಮಸ್ಕಾರ ಅಂದ್ರೆ ಏನಂದ್ರೆ ಯೋಗ್ಯತೆ ಅನ್ನೋದು ಅಷ್ಟೇ. ನಮಸ್ಕಾರ ಮಟ್ಟಿಗೆ ಎಷ್ಟು ನಾವು ಆರಡಿ ಉಂಟೆ ಇದ್ರೆ ಅಡ್ಡ ಆರಡಿ ಅಡ್ಡ ಬಿಡ್ಬೋದು ಅಷ್ಟೇ. ಅದು ಏಳಡಿ ನಮಸ್ಕಾರ, ಎಂಟಡಿ ನಮಸ್ಕಾರ, ಹತ್ತಡಿ ನಮಸ್ಕಾರ ಇಲ್ಲ. ದೇಹ ಎಷ್ಟು ದೊಡ್ಡ ಅಷ್ಟೇ ಒಂದು ನಮಸ್ಕಾರ. ಇನ್ನು ಬಾಯಲ್ಲಿ ಹೇಳುವುದು ನಮ್ಮ ಬುದ್ಧಿ ಎಷ್ಟು ನಮಸ್ಕಾರ, ಎಷ್ಟು ಬಗ್ಬೋದು ಅಷ್ಟು ಬಗ್ಬೋದು ನಮಸ್ಕಾರ ಅಂತ ಹೇಳುವುದು. ಏನ್ ನಮಸ್ಕಾರ ದೊಡ್ಡ ನಮಸ್ಕಾರ ಅಂದ್ರೆ ದೊಡ್ಡ ನಮಸ್ಕಾರ ಅಂದ್ರೆ ಭಕ್ತಿ ಶ್ರದ್ಧಾಭ್ಯಷ್ಟ ಅಂತ ಹೇಳ್ತಾರೆ. ಯಾವ ನಮಸ್ಕಾರದಲ್ಲಿ ಭಕ್ತಿ ಶ್ರದ್ಧೆ ಹೆಚ್ಚು ಹೆಚ್ಚು ಯಾವುದು ಹೆಚ್ಚು ದೊಡ್ಡ ದೊಡ್ಡ ನಮಸ್ಕಾರ ಪೂರ್ಣ ಭಕ್ತಿ ಶ್ರದ್ಧೆಯಿಂದ ಮಾಡಿದ ನಮಸ್ಕಾರ ಪೂರ್ತಿ ದೊಡ್ಡ ನಮಸ್ಕಾರ. ಹಾಗೆ ಆ ಭಕ್ತಿ ಶ್ರದ್ಧೆ ಅಂತಕ್ಕಂಥದ್ದು ಇಲ್ಲದೆ ಇದ್ರೆ ಅದೇ ಬರುವುದು. ಒಂದು ವಸ್ತುವಿನ ಅರಿವಿಗೆ ಮೂಲ ಕಾರಣ ಅದರ ಬಗ್ಗೆ ಶ್ರದ್ಧೆ. ಶ್ರದ್ಧೆ ಅಂದ್ರೆ ಡಿಸೈರ್ ಟು ನೋ, ದಟ್ ಇಸ್ ದ ಬೇಸಿಕ್ ಬಿಲೀಫ್. ತಿಳ್ಕೊಳ್ಬೇಕು ಅನ್ನುವ ಇಚ್ಛೆಯಿಂದ ಹಿಡಿದು ಅದು ಯಾಕೆ ತಿಳ್ಕೊಬೇಕು, ಅದು ಮಹತ್ವದ ಸಂಗತಿ ಅನ್ನುವ ನಂಬಿಕೆ, ಅದು ಶ್ರದ್ಧೆ. ಅದು ಮಹತ್ವದ್ದು ಅನ್ನುವಂಥದ್ದು. ಕನಿಷ್ಠ ಏನಿರ್ಬೇಕು ಅನ್ನೋ ಒಂದು ವಿಷಯ ತಿಳಿಯಬೇಕಾಗಿದ್ರೆ ಮಹತ್ವ ಜ್ಞಾನ ಇರದೇ ಇದ್ರೂ ತಿಳಿಯಬಹುದು. ಸಾಧನೆ ಎಷ್ಟು ಬೇಕು ಅಂದ್ರೆ ಇಷ್ಟ ಆದ್ರೆ ಇರ್ಬೇಕು ಏನಂದ್ರೆ ಅದು ಒಂದು ಸಂಗತಿ. ನನಗೆ ಗೊತ್ತಿಲ್ಲ, ನಾನು ನಂಬದೇ ಇದ್ದ ಒಂದು ಸಂಗತಿ. ಅಯ್ಯೋ ಅದನ್ನ ನಾನು ನಂಬೋದಿಲ್ರಿ, ನೀವು ಏನ್ ಬೇಕಾದ್ರೆ ಹೇಳ್ರಿ. ಉಪನಿಷತ್ತು ಪುರಾಣ ಅದನ್ನ ನಂಬೋದ ನೀವೇನು ಮಾಡ್ತೀವಿ ಅಲ್ಲಪ್ಪ ಪುರಾಣದಲ್ಲಿ ನಂಬೋದ್ರಿ ನಾನು ಪುರಾಣ. ಪುರಾಣದ ಮಾತ್ರ ಉಪನಿಷತ್ತು ಅದು ಇನ್ನೊಬ್ಬವರೇ ಪುರಾಣ ಉಪನಿಷತ್ತು ನಿಜಬೇಡ ನಂತರ ಅವನು ಯಾಕೆ ಅಡ್ಜಸ್ಟ್ ಮಾಡ್ತೀನಿ ಅಂದ್ರೆ ಅಟ್ಲೀಸ್ಟ್ ಪುರಾಣ ಉಪನಿಷತ್ನಲ್ಲಿ ಹೇಳಿದ್ದನ್ನ ಕೇಳುವಷ್ಟಾದ್ರೂ ಪೇಷನ್ಸ್ ಬೇಕಲ್ಲ. ಕೇಳಿ ಆಮೇಲೆ ನಾನು ಕೇಳಿದ್ರು ಕನಿಷ್ಠ ಇಲ್ಲ ಬಂದರೆ ಕೇಳಲಿಕ್ಕೆ ಈ ದೊಡ್ಡ ಬಾರಿ ಇವತ್ತು ನಿಜಕ್ಕೂ ಇತ್ತು. ಅದೇನಂದ್ರೆ ಅವ್ರಿಗೆ ಕನಿಷ್ಠ ನಾನು ಅದನ್ನ ನಂಬುವುದಿಲ್ಲ. ಯಾಕೆಂದ್ರೆ ನನಗೆ ಯಾವುದು ಗೊತ್ತಿಲ್ಲವೋ ಅಂಥದ್ದು ನಾನು ಯಾವುದನ್ನು ಸತ್ಯ ಅಲ್ಲ ಅಂತ ತಿಳಿದಿದ್ದೇನೋ ಅದು ಸತ್ಯವಾಗಿರುವ ಸಾಧ್ಯತೆ ಉಂಟು ಅನ್ನುವ ಸಂಭಾವ್ಯತೆ ನಂಬಿಕೆ ಆದ್ರೂ ಇರಬೇಕು. ಅದು ಇಲ್ಲದೆ ನೀವು ಕೇಳದೇ ಇದ್ರೆ ನನಗೆ ಗೊತ್ತಿಲ್ಲದೆ ಅಂತ ಅದು ನನಗೆ ಗೊತ್ತಿಲ್ಲದೆ ಅಂತ ನಾನು ನಂಬುವುದಿಲ್ಲ ಅಂದ್ರೆ ನೀವು ಏನ್ ಮಾಡಿದ್ರು ನಮಸ್ತೆ ಸತ್ಯ ಉದಾಹರಣೆ ಕೇಳುವ ಆ ರೀತಿ ಕಟ್ಟಿವಾದ ಮಾಡುವ ನಾನು ನಂಬುವುದಿಲ್ಲ ಏನು ತಿಳಿದೋ ಮತ್ತೆ ಸಂಸ್ಕೃತಿ. ಅದಕ್ಕೆ ಆಚಾರ್ಯ ಜೀವ ಸ್ವರೂಪ ಯೋಗ್ಯತೆ ಅಂತ ನಂಬುದು ಅವನಿಗೆ ಏನ್ ಮಾಡಿದ್ರು ತಿಳಿದ ನಂಬೋದಿಲ್ಲ. ಹಾಗಾಗಿ ಒಂದು ವಿಷಯ ಗ್ರಹಣ ಆಗಬೇಕಾಗಿದ್ರೆ ಅದನ್ನ ನಂಬುವುದು ಮುಖ್ಯ ಆಗುತ್ತದೆ. ಕನಿಷ್ಠ ನಾನು ನಂಬದೇ ಇದ್ದರೂ ನಾನು ಯಾವುದನ್ನು ನಂಬುವುದಿಲ್ಲ ಅದು ಕೂಡ ಸತ್ಯವಾಗಿರುವ ಸಾಧ್ಯತೆ ಇದೆ ಅನ್ನುವ ಎಚ್ಚರ ಅದು ಇರಲಿ. ಅದಾಗದೆ ಇರುವ ಸಾಧ್ಯವೇ ಇಲ್ಲ, ನಾನು ನಂಬುವುದಿಲ್ಲ ಅಂದ್ರೆ ಅವನೇನ್ ಮಾಡಿ ಬರ್ತೀನಿ ಆಗುದಿಲ್ಲ. ಅದರಿಂದ ಕನಿಷ್ಠ ನನಗೆ ಗೊತ್ತಿಲ್ಲದೆ ಇರುವಂತದ್ದು ಇರುವುದು ಸಾಧ್ಯ ಅನ್ನೋದಾದ್ರೂ ಗೊತ್ತಿರಲಿ. ನಾಸ್ತಿಕರ ದೊಡ್ಡ ದೋಷ ಏನಂದ್ರೆ ಅವರು ತಮಗೆ ಯಾವುದು ಗೊತ್ತಿಲ್ಲವೋ ಅದನ್ನು ನಂಬುವುದಿಲ್ಲ. ಅದರ ಅರ್ಥ ಏನು? ಜಗತ್ತು ಅವರಿಗೆ ಗೊತ್ತಿರುವುದು ಮಾತ್ರ ಜಗತ್ತು, ಆದರೆ ನಮಗೆ ಗೊತ್ತಿಲ್ಲದಿರುವುದೇ ಹೆಚ್ಚಿರುವುದು. ಈ ಸಣ್ಣ ಸಂಗತಿಯೂ ಗೊತ್ತಿಲ್ಲ, ನನಗೆ ಗೊತ್ತಿರುವುದು ಮಾತ್ರ ಜಗತ್ತು ಅಂತ ಹೇಳಿದವರಲ್ಲಿ ಇರುವುದು ಬರೇ ಇವೋ. ಯಾಕೆಂದ್ರೆ ಜಗತ್ತಲ್ಲಿ ನಮಗೆ ಗೊತ್ತಿರುವುದು ಬಹಳ ಕಡಿಮೆ, ಗೊತ್ತಿಲ್ಲದಿರುವುದು ಬಹಳ ಹೆಚ್ಚು. ಅದು ಗೊತ್ತಿಲ್ಲದೆ ಇರುವುದು ಅಂತಿರುವುದು ಸಾಧ್ಯ ಆಗುವುದೇ ಗೊತ್ತಿಲ್ಲ ಅವರಿಗೆ. ನಾಸ್ತಿಕ ಅಷ್ಟ ದೊಡ್ಡ ದುರಂತ ಅಂದ್ರೆ ತಮ್ಮ ಅರಿವಿನ ಸೀಮೆಯೊಳಗೆ ಇರುವಂತಹದ್ದನ್ನು ಮಾತ್ರ ಸತ್ಯ ಅಂತ ನಂಬುವುದು. ಆ ಅರಿವಿನ ಸೀಮೆ ಎಷ್ಟು ಕ್ಷುದ್ರ, ಈ ಅನಂತ ವಿಶ್ವದ ಮುಂದೆ ನಮ್ಮ ಅರಿವಿನ ಸೀಮೆ ಎಷ್ಟು ಕ್ಷುದ್ರ ಅಂದ್ರೆ, ಹಾಗೆ ನಮ್ಮ ಅರಿವಿನ ಸೀಮೆ ಅಂದ್ರೆ ನಮ್ಮ ಕಿಟಕಿಯ ಹೋಲು, ಕಿಟಕಿಯಲ್ಲಿರುವ ಒಂದು ತೂತು, ಆ ಹೋಲಿನ ಮೂಲಕ ಕಾಣುತ್ತೇವೆ ನಾವು. ಅದರಲ್ಲಿ ಎಷ್ಟು ಕಾಣುತ್ತೋ ಅಷ್ಟೇ ಪ್ರಪಂಚ. ಅಂದ್ರೆ ನಿಮ್ ಪ್ರಾರಂಭ ಕರ್ಮ ಬಯಲ್ ಮಾಡುತ್ತದೆ, ನಿನ್ನ ತೂತಿನಲ್ಲಿ ಬಂದದಷ್ಟೇ ನಿನಗೆ ಪ್ರಪಂಚ. ಬಾಗಿಲು ಕಿಟಕಿ ತೆರೆದ ಇದಕ್ಕೆ ಜಾಸ್ತಿ ಕಾಣುತ್ತೆ. ಈ ಕೆಲವು ಮನೆಯಲ್ಲಿ ಹೊರಗಿನಿಂದ ಯಾರು ಬಂದವರು ಸುರಂತಿದ್ದವಾಗಿ ಮಾತಾಡ್ತೇವೆ, ಬೆಂಗಳೂರು ಸಣ್ಣ ಕೂತಿದೆ ಅದನ್ನು ಕಂಡು ಅಷ್ಟೇ ಜಗತ್ತು ನಮ್ಮ ಬಾಗಿಲು ತೆರೆದ್ರೆ ಅದಕ್ಕೆ ದೊಡ್ಡ ಕೆಳಗೆ ಇಳಿದು ಬಂದ್ರೆ ಇನ್ನೂ ದೊಡ್ಡ ಜಗತ್ತು. ಹಾಗೆ ನಮ್ಮ ಕಣ್ಣಿನ ನೇರಕ್ಕಷ್ಟೇ ಸತ್ಯ ಇರುವುದು ಅಂತ ಹೇಳುವಂತಹದ್ದು ನಾಸ್ತಿ. ಅದು ಪ್ರಾಯ ಪ್ರಪಂಚದ ದಂಡತನದ ಪರಾಕಾಷ್ಠೆ, ಅದಕ್ಕಿಂತ ಹೊಲಸು ದಂಡತನ ಇಲ್ಲ. ಬಹಳ ಆಶ್ಚರ್ಯ, ಆದರೂ ನಾಸ್ತಿಕ ರೋಚಿಕ ಅದಕ್ಕಿಂತ ಒಂದು ದಂಡತನವೇ. ನಮ್ಮ ಮನುಷ್ಯ ತನ್ನ ಲಿಮಿಟೇಷನ್ಸ್ ಅನ್ನು ತಿಳ್ಕೊಂಡ್ರೆ ನಾಸ್ತಿಕನಾಗಿರ್ತಾವೆ. ಯಾಕೆಂದ್ರೆ ನನಗೆ ಗೊತ್ತಿರೋದಿರುವುದೇ ಜಾಸ್ತಿ ನಮ್ಮ ಪ್ರಪಂಚದಲ್ಲಿ. ಅದು ನನಗೆ ಗೊತ್ತಿರುವುದು ಮಾತ್ರ ಸತ್ಯ. ಕಳೆಯುವಂತ ಮೂರ್ಖತನ ಅಂದ್ರೆ ಅದು ಒಂಥರದ ಪಶು ತುಲ್ಯವಾದಂತಹದ್ದು. ಇಂಟೆಲಿಜೆನ್ಸ್ ಇದ್ದವರು ಯಾರು ಆ ಯೋಚನೆಯೇ ಮಾಡುವುದು ಸಾಧ್ಯ. ಆದರೂ ಎಷ್ಟು ರೋಚಕವಾದಂಥದ್ದು. ಮೊದಲನೇ ಹಂತದಲ್ಲಿ ಕೇಳುವಾಗ ಕರೆಕ್ಟ್ಲಿ ನಾಸ್ತಿಕವಾದ ಕರೆಕ್ಟ್ ಇದೆಲ್ಲ ಸುಮ್ಮನೆ ವೇದಾರ್ಥಿಗಳು ತಲೆ ತಲೆ ಚಿಚ್ಚಿಡಿಸಿಬಿಡ್ತಾರೆ. ಇಲ್ಲದೆಲ್ಲ ತಲೆ ಹಾಕಿ ಕ್ರಮೆ ಮುಟ್ಟಿಸಿ ಏನೇನು ಬದಲಾವಣೆ ಮಾಡ್ತಾರೆ ಅದೇ ಕರೆಕ್ಟ್ ಅಂತ ಕಾಣುತ್ತೆ. ಅಷ್ಟು ಮೋಹಕ. ಅದರಿಂದ ಒಂದು ವಸ್ತು ತಿಳಿಯಬೇಕಾಗಿದ್ದರೆ ಮೊದಲು ಆ ವಸ್ತುವನ್ನು ತಿಳಿಬೇಕು. ಅಟ್ಲೀಸ್ಟ್ ನನಗೆ ಗೊತ್ತಿರದೆ ಅಂತದನ್ನು ನಾನು ತಿಳ್ಕೋಬೇಕು ಅನ್ನುವಂತಹ ಶ್ರದ್ಧೆ ಅದನ್ನು ಇರಬೇಕು. ಇಲ್ಲದೆ ಇದ್ರೆ ಓದುವುದೇ ಇಲ್ಲ. ಪುರಾಣ ಓದಿದರೆ ಓದೋಲ್ಲ, ಉಪನಿಷತ್ತು ಓದೋಲ್ಲ. ಕನಿಷ್ಠ ಅವರಿಗೆ ಉಪನಿಷತ್ತಿನ ನಂಬಿಕೆಯಲ್ಲಿ ಇದ್ರು ಉಪನಿಷತ್ತಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ, ನಂಬೋದು ಮತ್ತೆ ನಂಬೋಣ ಅನ್ನೋ ಅಷ್ಟು ಭಾವನೆ ಆದ್ರೂ ಬಂದರೆ ಓದಕ್ಕೆ ನಂಬೋಣ. ಸೊ ಮಿನಿಮಮ್ ರಿಕ್ವೈರ್ಮೆಂಟ್ ಅಂದ್ರೆ ಅದು ಏನಿದೆ ಅನ್ನೋದನ್ನ ನೋಡುವ ಅನ್ನೋ ಬಿಲೀಫ್. ಹಾಗೆ ನೋಡ್ತಾ ನೋಡ್ತಾ ಚೇಂಜ್ ಆಗ್ಬಿಡ್ತಾರೆ. ವೇದಾಂತ ಶಿರೋಮಣಿ ಉಡುಪಿಯ ಸಂಸ್ಕೃತಿ ಕಾಲೇಜಿನಲ್ಲಿ ವೇದಾಂತ ವೈದ್ಯ ವೇದಾಂತ ತಗೊಂಡು ಶಿರೋಮಣಿಯ ವಿದ್ವತ್ ಅವನ ಕಾಲದ ಶಿರೋಮಣಿ ಅಂತ ಅನ್ನೋದಕ್ಕಿಂತ ಇತ್ತು ಅವನ ವಿದ್ವತ್ ವೇದಾಂತ ವಿದ್ವ ವೇದಾಂತ ವಿದ್ವತ್ ಮಾಡಿ ಅವನು ನಾಸ್ತಿಕ. ಹೀಗಾಗಿ ಏನು ದೇವರಿಲ್ಲ, ಇದೆಲ್ಲ ಸುಳ್ಳು. ಸುಮ್ಮನೆ ಉಪನಿಷತ್ತು ಈ ಮಧ್ವಾಚಾರ್ಯ ಹೇಳಿದ್ದು ಭಾಷ್ಯ ಜಯತೀರ್ಥ ಟೀಕೆ ಇದೆಲ್ಲ ಕೆಲಸ ಇಲ್ಲ, ದೊಡ್ಡ ಕೆಲಸ ಅಂತ ಈ ತೀರ್ಮಾನಕ್ಕೆ ಬಂದ ಅವರು. ಈಗ ನಡೆದ ಕಥೆ ಹೇಳ್ತಾ ಇದ್ದೆ ನಾನು. ವೇದಾಂತ ವಿದ್ವತ್ತು ಆಸಾದ ಆಸಾಗಿ ಹೊರಬರುವಾಗ ಅವನದು ತೀರ್ಮಾನ ಏನಂದ್ರೆ ನಾನು ಓದಿದ್ದೆ ಅಂತ ಸುಳ್ಳು. ಇದು ಒಂದೇ ಬಾಡಿಗಾಗಿ ನಾನು ಓದ್ತಾ ನಾಳೆ ಪರೀಕ್ಷೆಯಲ್ಲಿ ವಿದ್ವತ್ ಆದ್ರೆ ಸರ್ಟಿಫಿಕೇಟ್ ಸಿಗುತ್ತಾ ಸರ್ಟಿಫಿಕೇಟ್ ಸಿಗ್ರೆ ಇನ್ನೊಂದು ಜಾಬ್ ಸಿಗುತ್ತೆ ಅಷ್ಟೇ. ಇದು ಉದ್ಯೋಗಕ್ಕೋಸ್ಕರ ನಾನು ಕಲಿತದ್ದು ಹೊರತು ಸತ್ಯ ಅಲ್ಲ, ಪೂರ್ತಿ ನಂಬಿಕೆ ಹೊರಟೊಂದಿದೆ. ಇದು ನನಗೂ ಈ ವಿಷಯ ಗೊತ್ತಿರಲಿಲ್ಲ, ಮತ್ತೆ ಹೇಗೆ ಗೊತ್ತಾಯ್ತು ಅಂತ ಕಟ್ಟಿದೆ. ಪೂರ್ತಿ ನಂಬಿಕೆ ನಾನು ಆ ಉಡುಪಿಯಲ್ಲಿದ್ದೆ, ಅವರು ವೇದಾಂತ ವಿದ್ವತ್ ಮುಗಿದೆ. ಇವಾಗ ಎಲ್ಲ ಬೆಂಗಳೂರು ಸಮೀಪೆಯಲ್ಲಿ ಕಾಲೇಜಲ್ಲಿ ಅಧ್ಯಾಪಕನಾಗಿದ್ದಾರೆ. ಹುಡುಗ ಸರಿ ಮೂರ್ತಿ ಅಂದ್ರೆ ನಾಸ್ತಿಕ, ದೇವರು ಇಲ್ಲ ಅನ್ನೋದಿಲ್ಲ. ಮತ್ತು ಸಿದ್ಧಾಂತದ ಮೇಲೆ ಅಲ್ಲ, ಅವರೊಂದಿಗೆ ಸಂಪೂರ್ಣ ವೈದಿಕ ವಾಗ್ಮಯದ ಮೇಲೆ ತಿಳಿಸ್ತಾರೆ. ದೇವರು ವೇದ ಪ್ರಾಣ ಎಲ್ಲವೂ ಸುಳ್ಳು. ಅದಕ್ಕೆ ಅವರಿಗೆ ಇನ್ಸ್ಪಿರೇಷನ್ ಏನಂದ್ರೆ ಅವರು ನಿರಪರಾಧಿಗಳು, ಅವ್ರಿಗೇನು ತಪ್ಪಿಲ್ಲ ಬಿಡಿ. ಅವರಿಗೆ ಆದರ್ಶ ಯಾವುದು ಶಿವರಾಮ ಕಾರಂತರ ಕಾದಂಬರಿಗಳನ್ನು ಓದಿ, ಕನ್ನಡದಲ್ಲಿ ಖ್ಯಾತ ಕಾದಂಬರಿಗಾರರು. ಅವರು ಸ್ವತಃ ಆಸ್ತಿಕರ ದೇವರನ್ನ ಒಪ್ತೇನೆ ಶಿವರಾಮ. ಅವ್ರಿಗೆ ಇವ್ರಿಗೆ ಐಡಿಯಲ್ ಶಿವರಾಮ್ ಕಾರಂತ, ನನಗೆ ಆಚಾರ ಮತ್ತು ಶಿವರಾಮ್ ಕಾರಂತ ಅವರು ಗುರುಗಳು, ಅವ್ರು ಹೇಳಿದ್ದು ಕರೆಕ್ಟ್. ಅದು ಅವರ ಕಾದಂಬರಿಗಳನ್ನೆಲ್ಲ ಓದಿ ದೇವರಿಲ್ಲ ಅನ್ನೋದು ಸತ್ಯ. ಇದು ಒಂದೇ ಬಾಡಿಗೆ ಸರ್ತಿ ಹೋದೆ. ಇಷ್ಟು ತೀರ್ಮಾನ ಮಾಡಿ ಹೋಗಿದ್ದ ನೋಡಿ. ಆಮೇಲೆ ಆ ಸಮಯದಲ್ಲಿ ನಾನು ನಮ್ಮ ಊರಿನಲ್ಲಿ ಅಂಬಲ್ಬಾಡಿ ದೇವಸ್ಥಾನದಲ್ಲಿ ಉಪನಿಷತ್ತು ಪ್ರವಚನ ಪ್ರಾರಂಭ. ಅದು ಇನ್ನು ಉಪನಿಷತ್ತು ಪ್ರವಚನ ಪ್ರಾರಂಭ ಹಿರಿಯ 23 ವರ್ಷದಿಂದ ನನ್ನ ದೇವರು ಸುಮಾರು 30 ವರ್ಷದಿಂದ ಅಂಬಲ್ಬಾಡಿ ನನ್ನ ಮೊಟ್ಟ ಮೊದಲು ಉಪನಿಷತ್ತು ಪ್ರವಚನ ದೇವಸ್ಥಾನದಿಂದ ಪ್ರಾರಂಭ. ಈ ಹುಡುಗನಿಗೆ ಏನಾಯ್ತೋ ಏನೋ, ಎಲ್ಲ ಇದೆಲ್ಲ ಸುಳ್ಳು, ಇದ್ರಲ್ಲಿ ಏನಿಲ್ಲ, ಶಿವರಾಮಕಾನಂದರ ಕಾಲದಲ್ಲಿ ಹೇಳಿದ್ದೇ ಸತ್ಯ ಅಂತ ತಿಳ್ಕೊಂಡವನು. ನೋಡುವ ಇಷ್ಟು ಅರ್ಥಶೂನ್ಯವಾದ ಉಪನಿಷತ್ತು ನೀವು ಪ್ರವಚನ ಎಂತ ಮಾಡ್ತ ನೋಡುವಂತ ಇದು ಜೀವಯೋಗ್ಯತೆ ಅಂತ ಕೇಳೋದು. ಅವರು ಎಂತ ಇದು ತಲೆ ಇಲ್ಲ ಕೂಡ ಇಲ್ಲ ಉಪನಿಷತ್ತು, ಅದು ನೀವು ಪ್ರವಚನ ಮಾಡೋದಕ್ಕೆ ನೋಡಿರುವ ಅಂತ ಬಂದ. ಸುಚೋದ್ಯಕ್ಕೋಸ್ಕರ ಬಂತು. ಬಂದ ಕೂತ ಒಂದ್ ದಿವಸ ಬಂದ, ಒಬ್ಬ ದಿವಸ ಬಂದ, ಕಾಯಿ ಬರ್ಲಿಕ್ಕೆ ಶುರು ಮಾಡಿ. ಒಂದು ತಿಂಗಳಾದ್ರೂ ನನ್ನ ಒಂದು ಕಾರ್ಡ್ ಬರ, ನಾನೀಗ ಆಸ್ತಿಕ ಆಗಿದ್ದೇನೆ, ನಾನು ದೇವರನ್ನ ನಂಬ್ತಿರ್ಲಿಲ್ಲ, ನಾನು ವೇದಾಂತ ವಿದ್ವತ್ ಮಾಡಿ ದಾರಿ ತಪ್ಪಿದ್ದೇನೆ, ನಿಮ್ಮ ಉಪನಿಷತ್ ಪ್ರವಚನ ಕೇಳಿದ ಮೇಲೆ ನಾನು ಮತ್ತೆ ಟ್ರ್ಯಾಕಿಗೆ ಬಂದಿದ್ದೇನೆ, ನಾನೀಗ ದೇವರನ್ನ ನಂಬ್ತಿದ್ದೇನೆ. ಅದಾದ್ಮೇಲೆ ಒಬ್ಬ ಹುಡುಗ ನನ್ನ ಕಾಗದ ಬಂದ, ಅಂದ್ರೆ ಉಳಿದ ಶಂಕರಾಚಾರ್ಯರ ಸಿದ್ಧಾಂತವನ್ನು ಅನುಸರಿಸತಕ್ಕಂತಹ ಮನೆಯಲ್ಲಿ ಹುಟ್ಟಿದವನು ನಾನು ಶಂಕರಾಯ್ತು. ಆದರೆ ನೀವು ಮೂರು ಪದದ ಭಾಷ್ಯವನ್ನು ವಿವರಿಸಿ ಅದರಲ್ಲಿರತಕ್ಕ ಗುಣದೋಷಗಳ ವಿಶ್ಲೇಷಣೆ ಮಾಡಿದ ಮೇಲೆ ಶಂಕರಾಚಾರ್ಯರ ಅರ್ಥಕ್ಕಿಂತ ಮಧ್ವಾಚಾರ್ಯರ ಅರ್ಥ ಹೆಚ್ಚು ಸೂಕ್ತ ಅಂತ ನನಗೆ ಮನವರಿಕೆಯಾಯಿತು. ನಾನು ಮಧ್ವ ಆಗಲೇನು ಅಂತ ಕಲ್ಪ ಇದು ನಾವು ಮಾಡಬೇಕು. ಯಾಕಂದ್ರೆ ಅದಕ್ಕೆ ವಿಷಯ ತಿಳ್ಕೊಂಡಾಗ ಸಹಜವಾಗಿ ಇಲ್ಲದಿದ್ರೆ ಏನಿರುತ್ತೆ ಸಹಜ ನಾವು ಹುಟ್ಟಿದ ಮತ ಸರಿ ಇದು ನ್ಯಾಚುರಲ್ ಆಗಿ ಎಲ್ಲರೂ ಇರತಕ್ಕಂಥದ್ದು ನಾವು ಹುಟ್ಟಿದ ಮತ ಸರಿ ಇನ್ನೊಂದು ಮತ ಸರಿ ಅಲ್ಲ ನಮ್ಮ ಗುರುಗಳೇ ಕರೆಕ್ಟ್ ಉಳಿದ ಗುರುಗಳು ಅಲ್ಲ. ಇದು ಜನರಲ್ ಆಗಿ ಓದದೇ ಇರುವಾಗಲೂ ಓದಿದ ಮೇಲೂ ಉಳಿಯುವಂತಹ ಒಂದು ಮನ ಅದು ಬಹಳ ಉಲ್ಬಣವಾದಾಗ ಉಗ್ರವಾದಾಗಂತೆ ಇಸ್ಲಾಂ ಅದನ್ನು ಯಾರು ಒಪ್ಪುದಿಲ್ಲ ಅವ್ರ ತಲೆ ಕಂಡುಕೊಡ್ಬೇಕು. ಯಾರು ಇಸ್ಲಾಂ ಒಪ್ಪುದಿಲ್ಲ ಜಗತ್ತೆಲ್ಲ ಇಸ್ಲಾಮಯ ಆಗಬೇಕು ಉಳಿದವರು ನಂಬದೇ ಇದ್ದವ್ರು ತಲೆ ಕರಿಬೇಕು ಹೀಗೆಲ್ಲ ಶುರುವಾದ ಅದು ಅಂತ ಉಗ್ರವಾದ ಕೆಲವೊಮ್ಮೆ ನಮ್ಮಲ್ಲಿ ಆಗಿದೆ ಇಲ್ಲ ಅಂತ ಏಕೆಂದ್ರೆ ವೈಷ್ಣವರಲ್ಲಿ ಶೈವರಲ್ಲಿ ಅಂತಹ ಉಗ್ರವಾದ ಗ್ರಂಥಗಳು ಕೆಲವು ಆಗಿದೆ ನಮ್ಮಲ್ಲಿ ಕೂಡ ಶೈವರಲ್ಲಿ ಲಿಂಗಾಯತರಲ್ಲಿ ಅದೇ ಅವರು ಜ್ಞಾನರು ಅವರಲ್ಲಿ ಕೆಲವು ವಚನಗಳಿವೆ ಅದಕ್ಕೆ ಸ್ಥಪ್ಪಿಲ್ಲ ಅದನ್ನು ಪ್ರಿಂಟ್ ಮಾಡಲಿಲ್ಲ ಅಷ್ಟು ಜಾಗತನ ಮಾಡಿದೆ ನಾನು ನೋಡಿದೆ ಅದರಲ್ಲಿ ಏನುಂಟು ಅಂದ್ರೆ ಯಾರಾದರೂ ಎಷ್ಟು ಜನ ವೈಷ್ಣವರನ್ನ ಕಣ್ಣಿಗಿದ್ರೋ ಅವ್ರ ತಲೆ ಕಡಿಯು ಎಷ್ಟು ಜನ ವೈಷ್ಣವರ ಕೊಲೆ ಮಾಡಿದೆಯೋ ಅಷ್ಟು ವೇಗ ಕೈಲಾಸ ಪೂರ್ತಿ ಮೋಕ್ಷ ಪ್ರಾಪ್ತಿ ಆಗುತ್ತೆ ವಚನ ಇದೆ ವೀರಶೈಲಿ ಅದನ್ನು ಪ್ರಿಂಟ್ ಮಾಡಲಿಲ್ಲ. ಆದ್ರೆ ನಮ್ಮ ಜನ ಎಷ್ಟು ತಡ್ರು ಅಂದ್ರೆ ಅಂತ ಅದನ್ನು ಮಾತು ಕೆಲವು ಮಾತು ಎಷ್ಟು ಜನ ಸ್ಮಾರಕರು ಮಧ್ಯಾಹ್ನ ಹಸಿದು ಬಂದಾಗ ಒಂದು ತೊಟ್ಟು ನೀರು ಕೊಡದೆ ಅವರು ಇದುವೆ ಒಂದಾಗಿ ಸತ್ರ ಅಷ್ಟು ಬೇಗ ಬೈಕೊಂಡು ಹೋಗ್ತೀನಿ ಪ್ರಿಂಟ್ ಮಾಡಿ ಅಲ್ಲಿ ಹಾಗೆ ಪ್ರಿಂಟ್ ಮಾಡಿರ್ತೇನೆ. ಒಬ್ಬ ಸ್ಮಾರಕ ಹಸಿವಿನಲ್ಲಿ ಬಂದ್ರೆ ಒಂದು ತೊಟ್ಟು ನೀರು ಕೊಡ್ಬೇಡ ನಮಗೆ ಮೊದಲಿಂದ ತಂಡದ ಆಚಾರ ಶೈಕ್ ಮೇಲೆ ಅರ್ಥ ಇದೆ ಅದನ್ನ ಅಂತ ಅಪ್ಲೈ ಮಾಡಿಕೊಂಡು ಒಬ್ಬ ಒಬ್ಬ ಹಸಿದು ಬಂದ ಒಂದು ಸ್ಮಾರಕ ಆಗಿದ್ರೆ ಅದು ಒಂದು ಹನಿ ನೀರು ಕೊಡ್ಬೇಡ ಮಧ್ಯಾಹ್ನ ಹಸಿವೆ ಒಂದು ಒದ್ದಾಡಿ ಸಾಯಿ ಅದಕ್ಕೆ ಬೇಕು ಬೈಕೊಂಡು ಒಂದು ಪ್ರಿಂಟ್ ಮಾಡಿರ್ತೇನೆ ನಮ್ಮ ಮಾತು ಮಧ್ವಾಮೃತ ಮಹಾನ್ವಂತ ಹೆಸರಿನಲ್ಲಿ ನಾನು ಬರೆದ ಆಚಾರ ಬರೆದಂತ ಒಂದು ಟೈಟ್ಲ್ ಹಾಕಿ ಅಸಂಗತವಾದ ಯಾರ್ಯಾರೋ ಬರೆದ ದೊಡ್ಡ ಶ್ಲೋಕಗಳಾಗ್ರಂಥವಲ್ಲ ಅದು ಚಂದ ಸರಿ ಇಲ್ಲ ವ್ಯಾಕರಣ ಸರಿ ಇಲ್ಲ ಕೆಟ್ಟ ಗ್ರಂಥ ಅದನ್ನ ನಾನು ಬರೆದ ಆಚಾರ ಹೆಸರು ಬಿಟ್ಟು ಮಾಡಿದ್ದೇನೆ. ಅಂದ್ರೆ ಈ ಉಗ್ರವಾದ ಬದುಕಿಗೆ ಕಾರಣ ಸತ್ಯವನ್ನು ತಿಳಿಯುವ ಶ್ರದ್ಧೆ ಇಲ್ಲದೆ ಇದ್ದಾಗ ನಾವು ತಿಳಿದದ್ದೇ ಸತ್ಯ ಅನ್ನೋ ಹಠ ಬಂದು ಅದಕ್ಕೆ ಅವ್ರು ಹೇಳೋದು ಈ ಮತಿ ಮತಿ ಎನ್ನುವುದು ಹಠವಾಗಿ ಬಿಡುತ್ತೆ. ಅದು ಹೋಗಬೇಕಾಗಿದ್ರೆ ಅದರ ಹಿಂದೆ ಶ್ರದ್ಧಾ ಇದೆ. ಶ್ರದ್ಧಾ ಇಲ್ಲದೆ ಇದ್ರೆ ವಿಪರೀತ ಜ್ಞಾನವೇ ಯಥಾರ್ಥ ಜ್ಞಾನ ಅನ್ನೋ ಹಠ ಕುಂಡಿತನ ಉಗ್ರವಾದ ಆಗಿರುತ್ತೆ. ಶ್ರದ್ಧಾ ಬೇಕಪ್ಪ ಯದಾವೈ ಶ್ರದ್ಧಾದಿ ಅಥಮನತೆ ಶುದ್ಧಿ ಇದ್ದಾಗ ತಿಳಿಯುತ್ತೆ. ಆಮೇಲೆ ನಾಮತ್ವ ಮತ್ವೈವ ವಿಜ್ಞಾನ ನಾಮತ್ವ ವಿಜ್ಞಾನ ಅದ ನಾಮತ್ವ ಶ್ರದ್ಧಾದಿ ಅದು ಶ್ರದ್ಧದೇವ ಮನುತೆ ಶ್ರದ್ಧದೇವ ಶ್ರದ್ಧಧನ್ನ ಮನುತೆ ನಾ ಶ್ರದ್ಧಧನ್ನ ಮನುತೆ. ಅದರಿಂದ ಮತಿ ಬರಬೇಕಾಗಿದ್ದರೆ ಶ್ರದ್ಧೆ ಇದ್ದವರಿಗೆ ಬರುತ್ತಪ್ಪ ಶ್ರದ್ಧೆ ಇದ್ದರೆ ಬರೋಲ್ಲ. ಅದರಿಂದ ಶ್ರದ್ಧಾತ್ಮೇವ ವಿಜ್ಞಾಸಿತವ್ಯಾ ಶ್ರದ್ಧೆ ಬಗ್ಗೆ ವಿಚಾರ ಮಾಡಬೇಕು. ಅದು ಶ್ರದ್ಧೆ ಎಂದರೆ ಶ್ರದ್ಧಾ ಅಂದ್ರೆ ಏನಂದ್ರೆ ಶ್ರದ್ಧ ಅಂದ್ರೆ ಆಸ್ತಿಕ್ಯ ಶ್ರದ್ಧ ಅಂದ್ರೆ ಆಸ್ತಿಕ್ಯ ಅಂತ ಅಂದ್ರೆ ಧಾರಣೆ ಆಸ್ತಿಕ್ಯದ ಧಾರಣೆಯೇ ಶ್ರದ್ಧ. ಶ್ರದ್ಧಾ ಅನ್ನೋದಕ್ಕೆ ಆಸ್ತಿಕ್ಯ ಅಂತ ಅರ್ಥ. ಆಸ್ತಿಕ್ಯ ಅಂದ್ರೆ ಏನು ಆಸ್ತಿಗಳಪ್ಪ ಅಂತ ಏನಾಗಿದೆ ಆಸ್ತಿಕ್ಯ ಅಂದ್ರೆ ಅಸ್ಥಿ ಅಂತ ಹೇಳುವುದು ಯಾವುದಂದ್ರೆ ನನಗೆ ಗೊತ್ತಿಲ್ಲದೆ ಇದ್ದದ್ದು ಕೂಡ ಇರುವುದು ಸಾಧ್ಯ ಅಂತ ಒಪ್ಪಿಕೊಳ್ಳುವುದು ಮೊದಲನೇ ಆಸ್ತಿ. ನನಗೆ ಗೊತ್ತಿಲ್ಲದ್ದು ಇಲ್ಲ ಅನ್ನೋದು ಆಸ್ತಿಕ್ಯ. ನನಗೆ ಗೊತ್ತಿಲ್ಲದೆ ಇದ್ದದ್ದು ಇರುವುದು ಸಾಧ್ಯ ಅಂತ ಒಪ್ಪಿಕೊಳ್ಳುವುದು ಮೊದಲನೇ ಆಸ್ತಿಕ್ಯ. ಇರುವುದು ಸಾಧ್ಯ ಅಲ್ಲ ಇದೆ ಅಂತ ತಿಳ್ಕೊಳ್ಳೋದು ಎರಡನೇ ಆಸ್ತಿಕ್ಯ. ಅದು ಯಾವುದದು ನಾನು ತಿಳಿಯಲಾಗದಂತಹ ದೇವರು ಪರಲೋಕ ಸ್ವರ್ಗ ನನ್ನ ದೇವತೆಗಳು ವೇದ ಧರ್ಮ ಅಧರ್ಮ ಯಾವುದೆಲ್ಲ ನನ್ನ ಕಣ್ಣಿಗೆ ಕಾಣುವುದಿಲ್ಲವೋ ಅದೇ ಜಗತ್ತಿನ ದೊಡ್ಡ ಸತ್ಯ ಅಂತ ಕರೆಯುತ್ತಿರುತ್ತಲ್ಲ ಅದೇ ಆಸ್ತಿಕ್ಯ. ಆದ್ರಿಂದ ಈ ಶ್ರದ್ಧೆ ಇಲ್ಲದೆ ಇದ್ರೆ ತಿಳಿವು ಬರುವುದಿಲ್ಲ. ತಿಳಿವಿಗೆ ಶ್ರದ್ಧೆ ಬೇಕಪ್ಪ. ಶ್ರದ್ಧಾತ್ವೇವ ಅಂದ್ರೆ ನಾನು ತಿಳ್ಕೊಳ್ಳದೇ ಇರುವಂತಹದ್ದು ಇದೆ ಅಷ್ಟೇ. ತಿಳ್ಕೊಳ್ಳಬೇಕಾದ್ದು ತುಂಬಾ ಅಷ್ಟೇ. ನಾನು ತಿಳ್ಕೊಳ್ಳದೇ ಇದ್ದದ್ದು ತಿಳ್ಕೊಳ್ಳಬೇಕಾದ್ದು ತುಂಬಾ ಇದೆ ತಿಳ್ಕೊಂಡವರೇ ಆಸ್ತಿಕ. ತಿಳ್ಕೊಳ್ಳಿಗೆ ಏನಂತಯ್ಯ ನಾನೆಲ್ಲ ತಿಳ್ಕೊಂಡಾಗಿದ್ದೆ ಅಂತ ತಿಳ್ಕೊಂಡಿದ್ದೆ ತಿಳ್ಕೊಂಡವನ ಆಸ್ತಿಕ. ಇದು ಮೂಲಭೂತ ಸತ್ಯ. ಈಗ ಬಂದ್ಬಿಡುತ್ತೆ ನಾನು ತಿಳಿ ಎಲ್ಲ ಓದಿ ಹಾಕಿದ್ದೆ ತಿಳ್ಕೊಂಡು ಹೇಳಿದ್ದೀನಿ. ಒಬ್ಬರಿಗೆ ಸುಧಾ ಮಂಗಳ ಆಯ್ತು. ಸುಧಾ ಮಂಗಳ ತಕ್ಷಣ ಅವರು ನನ್ನ ಕರೆದರು. ಸಾಧ್ಯತೆ. ಹಾಗೆ ಇನ್ನು ನಾನು ತಿಳಿಯಬೇಕಾದ್ದು ಇದೆ, ನನಗೆ ತಿಳಿಯದೇ ಇದ್ದದ್ದು ಅನಂತವಾಗಿದೆ, ತಿಳಿಯಬೇಕಾದ್ದು ಅನಂತವಾಗಿದೆ ಅಂತ ತಿಳಿಯೋದೇ ಆಗ್ತಿತ್ತು. ಆ ಆಸ್ತಿಕ್ಕೆ ಶ್ರದ್ಧೆ ಇಲ್ಲದೆ ಇದ್ರೆ ತಿಳಿಯಬೇಕಾದದ್ದು ಇದೆ ಅನ್ನೋದು ತಿಳಿದೇ ಇದ್ರೆ ತಿಳಿಯೋದೇ ಇಲ್ಲ. ಗೊತ್ತಿಲ್ಲ ಅನ್ನೋದು ಮೊದಲು ಗೊತ್ತಾಗೋದೇ ಆಸ್ತಿಕ್ಕೆ. ನಾನು ಹಿ ದಟ್ ನೋಸ್ ನಾಟ್ ಅಂಡ್ ನೋಸ್ ನಾಟ್ ದಟ್ ಹಿ ನೋಸ್ ನಾಟ್, ಹಿ ಇಸ್ ಎ ಫೂಲ್, ಶಾಲಿನಿ ಫೂಲ್. ಅವರಿಗೆ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ, ಅದರಿಂದ ಗೊತ್ತಾಗಬೇಕು ಅನ್ನೋ ಪ್ರವೃತ್ತಿಯೇ ಇಲ್ಲ, ಗೊತ್ತಾಗುದಿಲ್ಲ ಎಂದು ತಿಳಿದಿಲ್ಲ, ಮನೆಯವರೆಗೂ ತಪ್ಪಾಗ್ಬಿಡುತ್ತೆ. ಅದರಿಂದ ನಮಗೆ ಜ್ಞಾನದ ಆರಂಭ ಎಲ್ಲಿ ಅಂದರೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗಬೇಕು. ಆ ಗೊತ್ತಿಲ್ಲ ಅನ್ನೋದು ಅಜ್ಞಾತ ಅಸ್ತಿ ಅನ್ನೋದು ಅರಿವೆ ಆಗ್ತಿತ್ತು, ಗೊತ್ತಿಲ್ಲ ಅನ್ನೋದು ಗೊತ್ತಾಗುವುದೇ ಅಸ್ತಿ. ಅರ್ಥ ಅಸ್ತಿತ್ಯ ಶ್ರದ್ಧೆಯಿಂದ ಆಮೇಲೆ ಗೊತ್ತಾಗ್ತಾ ನಂಬುತ್ತಾ ಗೊತ್ತಾಗಿ ನಮಗೆ ಗೊತ್ತಿಲ್ಲದೆ ಅಂತ ಗೊತ್ತಾಗಿ ನಮಗೆ ಮೊದಲು ಯಾವ ಗೊತ್ತಿಲ್ಲೋ ಅದು ಇದೆ ಅಂತ ಕನ್ವಿಕ್ಷನ್ ಬಂದು ಅದನ್ನು ನಂಬುವುದು ಆಗ್ತಿತ್ತು. ನನಗೆ ತಿಳಿಯದೇ ಇದ್ದ ನಾವು ಕಾಣಲಾಗದ ಸಂಗತಿಗಳನ್ನು ನಂಬುವುದು ಶ್ರದ್ಧಾಂತೇನು ವಿಜ್ಞಾನ. ಅದರಿಂದ ಶ್ರದ್ಧೆ ಅಂದ್ರೆ ಏನು ತಿಳಿಬೇಕಪ್ಪ, ಶ್ರದ್ಧೆ ಅಂದ್ರೆ ಏನು ಗೊತ್ತಾದ್ರೆ ಎಲ್ಲರಿಗಿಂತ ದೊಡ್ಡ ಶ್ರದ್ಧೆ ಆಸ್ತಿಕ ಯಾರು ಅದು ತಿಳ್ಕೊಬೇಕು. ದೊಡ್ಡ ಆಸ್ತಿಕ ಯಾರು, ಮಹಾ ದೊಡ್ಡ ಆಸ್ತಿಕ, ಎಲ್ಲರಿಗಿಂತ ದೊಡ್ಡ ಆಸ್ತಿಕ ಬರುವಂತ. ಯಾಕೆಂದ್ರೆ ಏನೇನು ಇದೆಯೋ ಎಲ್ಲವನ್ನೂ ತಿಳಿದು ತಿಳ್ಕೊಂಡು ಅವರಿಬ್ಬರಿಗೆ. ಆದ್ರಿಂದ ಎಲ್ಲ ಇಲ್ಲಿವರೆಗೆ ಎಲ್ಲಕ್ಕಿಂತ ದೊಡ್ಡ ಶ್ರದ್ಧಾ ಸ್ವರೂಪವಿರುವಂತ, ಅದರಿಂದ ಎಲ್ಲಕ್ಕಿಂತ ದೊಡ್ಡ ಪತಿ ಸ್ವರೂಪವಿರುವಂತ, ಎಲ್ಲಕ್ಕಿಂತ ದೊಡ್ಡ ವಿಜ್ಞಾನ ಸ್ವರೂಪವಿರುವಂತ, ಎಲ್ಲಕ್ಕಿಂತ ದೊಡ್ಡ ಸತ್ಯ ಸ್ವರೂಪವಿರುವಂತ, ಇದೆಲ್ಲ ಭಗವಂತನ ರೂಪ. ಅದಕ್ಕೆ ಲೋಕದಲ್ಲಿ ಒಂದೊಂದೇ ಹಂತ ಹೇಳಿ ಅದಕ್ಕೆ ಮೇಲಕ್ಕೆ ಹೋಗ್ಬೇಕಪ್ಪ, ಮೇಲಕ್ಕೆ ಹೋಗ್ಬೇಕು ಅಂತ ಹೇಳಿ ಎಲ್ಲಿ ಹೋಗ್ಬೇಕು, ಕೊನೆಗೆ ಭಗವಂತನಿಗೆ ಎಲ್ಲ ನಾಮಗಳು ಭಗವಂತನಲ್ಲಿ ಮತ್ತೆ ಲಕ್ಷ್ಮಿಯಲ್ಲಿ ನೆನಪಾಗ. ಸತ್ಯ ಅಂದ್ರೆ ಲಕ್ಷ್ಮೀ ನಾರಾಯಣವು, ವಿಜ್ಞಾನ ಅಂದ್ರೆ ಲಕ್ಷ್ಮೀ ನಾರಾಯಣವು, ಮತೀ ಅಂದ್ರೆ ಲಕ್ಷ್ಮೀ ನಾರಾಯಣವು, ಅದರಲ್ಲಿ ಶ್ರದ್ಧಾ ಅಂದ್ರೆ ಲಕ್ಷ್ಮೀ ಶ್ರದ್ಧಾಂತ ಶ್ರದ್ಧಾ ಭಗವೋ ಜಿಜ್ಞಾಸೆ. ಆಯ್ತು ಶ್ರದ್ಧೆ ಅಂತ ತಿಳ್ಕೊಳ್ಳೋಣ, ಶ್ರದ್ಧೆ ಬಗ್ಗೆನೇ ಹೇಳ್ರಿ. ಶ್ರದ್ಧೆ ಬಗ್ಗೆ ತಿಳಿಬೇಕಾಗಿದ್ದರೆ ಏನ್ಬೇಕು ಅಂತ, ಶ್ರದ್ಧೆ ಬಗ್ಗೆ ತಿಳಿಬೇಕಾಗಿದ್ದರೆ ನಿಷ್ಠೆ ಬೇಕು. ಯೋಗಿ ನಿಸ್ತಿಷ್ಠತಿ ಅಥ ಶ್ರದ್ಧಾತಿ, ನಾನಿಸ್ತಿಷ್ಠನ್ನು ಶ್ರದ್ಧಾತಿ, ನಿಸ್ತಿಷ್ಠನ್ನೇವ ಶ್ರದ್ಧಾತಿ, ನಿಷ್ಠಾಂತವೇ ಒಂದು ಜಿಜ್ಞಾಸೆ, ನಿಷ್ಠಾ ಭಗವೋ ಒಂದು ಜಿಜ್ಞಾಸೆ. ಒಂದು ವಿಷಯದಲ್ಲಿ ಶ್ರದ್ಧೆ ಬರಬೇಕಾಗಿದ್ದರೆ ನಿಷ್ಠೆ ಬೇಕು, ನಿಷ್ಠೆ ಇಲ್ಲದಿದ್ರೆ ಶ್ರದ್ಧೆ ಬರೋದಿಲ್ಲ. ನಾವೈತೆ ಒಳ್ಳೆ ನಿಷ್ಠಾವಂತ ಶ್ರದ್ಧೆ ಶಬ್ದಗಳನ್ನೆಲ್ಲ ಬಳಸ್ತೇವೆ ಲೋಕದಲ್ಲಿ, ಒಳ್ಳೆ ನಿಷ್ಠಾವಂತ. ನಿಷ್ಠೆ ಅಂದ್ರೆ ಕನ್ವಿಕ್ಷನ್, ಸ್ಥಿರತೆ. ಕನ್ವಿಕ್ಷನ್ ಇಲ್ಲದೆ ಶ್ರದ್ಧೆ ಬರುವುದಿಲ್ಲ. ಒಂದು ಕನ್ವಿಕ್ಷನ್ ಬೇಕು, ಇಲ್ಲದೇ ಏನಾಗುತ್ತೆ? ಕನ್ವಿಕ್ಷನ್ ಇಲ್ಲದೆ ಇದ್ರೆ ಒಂದು ಒಬ್ಬನು ಆ ದೇವರಿದ್ದಾನೆ ಎಂದು ಉಪನ್ಯಾಸ ಮಾಡಿದ್ರು, ಅದನ್ನು ಕೇಳೋದು ಕೇಳಿ ಹೋಗಿ ದೇವರಿದ್ದಾನೆ ನೋಡಿ, ಅವ್ರು ನಿನ್ನೆ ಹೇಳಿದ್ರು ದೇವರಿದ್ದಾನೆ ಹೇಳಿದ್ರು ಇದ್ದಾರೆ, ಮತ್ತೊಂದು ದಿವಸ ಬಂದ್ರು ಇತಿ ಬಂದ್ರು ದರ್ ಇಸ್ ನೋ ಗಾಡ್ ಅಂತ ಹೇಳಿದ್ರು, ಒಳ್ಳೆ ದೇವರಿಲ್ಲ ಯಾಕೆ ನೋಡಿ ಅವ್ರು ಹೇಳಿದ್ರು ದೇವರಿಲ್ಲ ಅಂತ. ಇವನಿಗೆ ಸ್ವಂತ ನಿಷ್ಠೆ ಇಲ್ಲ, ಯಾವ ಹತ್ತು ಜನ ಹೇಳಿದ್ರೆ ಹತ್ತು, ಯಾರು ಏನ್ ಹೇಳಿದ್ರು ಆಗಿ ಇದ್ದವರ ತಲೆಯಿಂದ ಯೋಚನೆ ಮಾಡಿದವರು ಸ್ವಂತ ತಲೆ ಇಲ್ಲದೆ ಇರುವ ನಿಷ್ಠೆ ಇರುತ್ತವೆ. ನಿಷ್ಠೆ ಅಂದ್ರೆ ನಮಗೆ ನಮ್ಮದೇ ಆದ ಒಂದು ತಲೆ ಇರುವ, ಇನ್ನೊಬ್ಬರ ತಲೆಯಲ್ಲೇ ಯೋಚನೆ ಮಾಡುವ ನಿಷ್ಠಾವಂತನಾಗುತ್ತೆ, ಇನ್ನೊಬ್ಬರ ತಲೆಯಿಂದ ಯೋಚನೆ ಮಾಡುತ್ತಿರುವ, ಯಾಕೆಂದ್ರೆ ಸ್ವಂತ ತಲೆ ಇರುತ್ತೆ. ಅದಕ್ಕೆ ನಮ್ಮ ತಲೆಯಲ್ಲೇ ನಾವು ಯೋಚನೆ ಮಾಡೋದಕ್ಕೆ ನಿಷ್ಠೆ ಇರುತ್ತೆ. ಸ್ಥೈರ್ಯ ಸ್ಥಿರತೆ ನಿತರಾಮ್ ನಿಶ್ಚಿತವಾದ ಸ್ಥಿತಿ, ನಿಶ್ಚಿತ ಸ್ಥಿತಿಗೆ ನಿಷ್ಠಾ ಅಂದ್ರೆ ಸ್ಥಿರತೆ. ಸ್ಥೈರ್ಯ ಅಂತ ಆಚಾರ ನಿಷ್ಠಾ ಒಂದು ಸ್ಥೈರ್ಯ ಬೇಕು ಅಂದ್ರೆ ಕನ್ವಿಕ್ಷನ್ ಬೇಕು, ಕನ್ವಿಕ್ಷನ್ ನಿಂದ ಬಿಲೀಫ್, ಬಿಲೀಫ್ ನಿಂದ ವಿಸ್ಡಮ್, ವಿಸ್ಡಮ್ ನಿಂದ ಆಮೇಲೆ ಡಿಸ್ಕ್ರಿಮಿನೇಷನ್ ವಿಜ್ಞಾನ, ಡಿಸ್ಕ್ರಿಮಿನೇಷನ್ ನಿಂದ ಟ್ರೂತ್. ಇದನ್ನ ಮಾಡರ್ನ್ ಸೈಕಾಲಜಿಯ ಆಧುನಿಕ ಪರಿಭಾಷೆ ನೀಡುವುದಾದ್ರೆ through conviction you will gain belief, through belief there will be discrimination, vijnana, and there will be wisdom, through wisdom you will have discrimination, jnana dinda yav beko yav bidanta, through discrimination you come to a conclusion that this is truth. Hige truth this truth gaga discrimination no discrimination gaga wisdom no discrimination name shudhati sthapu ಬಗ್ಗೆ ತಿಳ್ಕೊಳ್ಬೇಕಂತ ಮೊದಲು ಯಾರು ದೊಡ್ಡ ನಿಷ್ಠಾವಂತ ದೊಡ್ಡ ನಿಷ್ಠೆ ಯಾವುದರಲ್ಲಿ ನಿಷ್ಠೆ ಇಲ್ಲ ಇವು ಕರೋತಿ ಅಥವಾ ನಾಕತ್ವ